ಹೊಟ್ಟೆಯ ಪೂರ್ತಿ ಉಪ್ತ. ಯಾಕಂದ್ರೆ ಅದರಲ್ಲಿ ಏನಾಗ್ತದೆ, ಹೊಟ್ಟೆಯಲ್ಲಿ ಅದು ಪಚನ ಆಗ್ತಾ ಟೈಮಲ್ಲಿ ಗ್ಯಾಸ್ ತಯಾರಾಗ್ತದೆ. ಸಾಮಾನ್ಯವಾಗಿ ಇದರ ಹೊಟ್ಟೆಯಿಂದ ತಯಾರಾಗ್ತಕ್ಕಂಥ ಗ್ಯಾಸು ಹೊರಗಡೆ ಹೋಗ್ತಾ ಇರ್ತದೆ. ಆ ಗ್ಯಾಸಿಗೆ ಹೋಗ್ತಕ್ಕಂಥ ದಾರಿನೇ ಬಂದಾದಾಗ ಅದು ಹೊಟ್ಟೆಯಲ್ಲಿ ಜಮಾ ಆಗ್ಬಿಟ್ಟು ಹೊಟ್ಟೆ ಪೂರ್ತಿ ಬಾವು ಬಂದ್ಬಿಡ್ತದೆ. ಅಂದ್ರೆ ಇಂಥ ಕೇಸ್ಗಳು ನಿಮ್ಮಲ್ಲಿ ಬಹಳಷ್ಟು ಬರ್ತವೆ? ಹಾ, ಸಾಕಷ್ಟು ಎಮ್ಮೆಗಳು ಬರ್ತವೆ. ಆಮೇಲೆ ನಾವು ಅವುಗಳಿಗೆ ಶಸ್ತ್ರಚಿಕಿತ್ಸೆ ಮಾಡಿ ಯಶಸ್ವಿಯಾಗಿ ಈ ಏನು ಗಂಟಲು ಸಿಕ್ಕಾಕೊಂತವ ಈ ಅನನಾಳದಲ್ಲಿ ಅವುಗಳನ್ನು ತೆಗೆದು ಮತ್ತೆ ನಾವು ನಮ್ಮಲ್ಲಿ ಒಂದು ಹೊಸ ವಿಧಾನವನ್ನು ನಾವು ಆರಂಭ ಮಾಡಿದ್ವಿ. ನಮ್ಮ ದೇಶದಲ್ಲಿ ಈ ಒಂದು ವಿಧಾನವನ್ನು ನಾವು ಕಂಡುಕೊಂಡಿದ್ವಿ. ಇಡೀ ನಮ್ಮ ಭಾರತದಲ್ಲಿ ಯೂನಿವರ್ಸಿಟಿಯಲ್ಲಿ ನಾವು ಅದನ್ನು ಮಾಡಿದ್ವಿ. ಅದರಿಂದ ಏನಾಗಿದೆ ಅಂದ್ರೆ, ನಾವು ಮುಂಚೆ ಏನಿತ್ತು, ಈ ಆಪರೇಷನ್ ಆದ ತಕ್ಷಣ ಒಂದು ವಾರ ಅದಕ್ಕೆ ಗಂಜಿ ಕೊಡಬೇಕು ಅಥವಾ ಬರೀ ನೀರೇ ಕೊಡಬೇಕು ಅಂತಕ್ಕಂಥದ್ದು, ಅಥವಾ ಅದಕ್ಕೆ ಗ್ಲುಕೋಸ್ ಕೊಡಬೇಕು ರಕ್ತದಲ್ಲಿ ಅಂತಕ್ಕಂಥ ವಿಚಾರಗಳಿದ್ವು. ಅಂದ್ರೆ ಒಂದು ವಾರ ಅದನ್ನ ಹೇಗೆ ನಿಭಾಯಿಸ್ಕೊಂಡು ಹೋಗ್ಬೇಕು ಅನ್ನೋದು ದೊಡ್ಡ ಸಮಸ್ಯೆ ರೈತರಿಗೆ. ಆ ತರ ಇತ್ತು. ಈಗ ನಾವು ಹೊಸ ವಿಧಾನದಲ್ಲಿ ಏನ್ ಮಾಡಿದೀವಿ ಅಂದ್ರೆ, ಶಸ್ತ್ರಚಿಕಿತ್ಸೆ ಇವತ್ತು ನಾವು ಮಾಡಿದೀವಿ ಅಂದ್ರೆ ನಾಳೆನೇ ಅದು ಮೇವು ತಿನ್ಬಹುದು, ನಾಳೆನೇ ರೈತ ಅದನ್ನು ತನ್ನ ಮನೆಗೆ ತಗೊಂಡು ಹೋಗ್ಬಹುದು. ಬರೀ ಒಂದು ಇಂಜೆಕ್ಷನ್ ದಿವಸಕ್ಕೊಂದು ನಂಗೆ ಒಂದು ವಾರ ಕೊಟ್ಬಿಟ್ರೆ ಆ ರೋಗನೂ ಅಲ್ಲಿ ಎಲ್ಲ ಹುಣ್ಣಿರ್ತದೆ, ಆ ಗಾಯದಲ್ಲಿ ಕಿವನೂ ಆಗುದಿಲ್ಲ, ಎಲ್ಲ ವಾಸಿ ಆಗ್ತದೆ. ಇಂಥ ಒಂದು ಸರಳ ವಿಧಾನವನ್ನು, ಸರಳೀಕರಣವನ್ನು ನಾವು ಮಾಡಿದ್ವಿ. ಇದರಿಂದ ಸಾಕಷ್ಟು ರೈತರು ಕೂಡ ಲಾಭ ತಗೊಂತಾ ಇದ್ದಾರೆ. ಅಂದ್ರೆ ಈಗ ಬೀದರ್ ಸುತ್ತಮುತ್ತ ಇರತಕ್ಕಂಥ ಹಳ್ಳಿಗಳಲ್ಲಿ ಇರ್ತಕ್ಕಂಥ ರೈತರು ಲಾಭ ಪಡೆದಿದ್ದಾರೆ. ಇನ್ನು ಹೆಚ್ಚಿನ ಪರಿವಾಪ್ತಿಯಲ್ಲಿ ಜನರಿಗೆ ಇದು ಮನವರಿಕೆ ಆಗಬೇಕು. ಮತ್ತಿಂಥ ಸಂದರ್ಭ ಬಂದಾಗ ತಕ್ಷಣ ಈ ಪಶುಗಳನ್ನ ನಮ್ಮ ಮಹಾವಿದ್ಯಾಲಯಕ್ಕೆ ಸ್ಥಳಾಂತರಿಸಿ ಮಾಡಿ ಅದರ ಒಂದು ಲಾಭವನ್ನು ತಾವು ಪಡ್ಕೊಳ್ಬೇಕಾಗಿ ನಾನು ತಮ್ಮಲ್ಲಿ ಕೇಳ್ತೇನೆ. ಸರಿನಾ, ಇದಲ್ಲದೆ ಈಗ ಸಾಕಷ್ಟು ಸಲ ಜಾನುವಾರುಗಳು ಕೆಲಸ ಮಾಡುವಂತ ಟೈಮ್ನೊಳಗೆ ಕಾಲು ಮುರಿತದೆ. ಈ ಕಾಲು ಮುರಿದಿದ್ದಕ್ಕೆ ಏನಾದರೂ ನೀವು ಶಸ್ತ್ರಚಿಕಿತ್ಸೆ ಮಾಡ್ತೀರ? ಹಂಗೆ ಈಗ ಕಾಲು ಯಾವ ಭಾಗದಲ್ಲಿ ಮುರಿದಿದೆ ಅನ್ನತಕ್ಕಂಥದ್ದು ಬಹಳ ಪ್ರಮುಖವಾದಂಥ. ಮುಂಗಾಲಿನಲ್ಲಿ ಮುರಿದಿರ್ಬೋದು ಕೆಳಗಿನ ಭಾಗದಲ್ಲಿ, ಹಿಂಗಾಲಿನಲ್ಲಿ ಮುರಿದಿರ್ಬೋದು. ಮುಂಗಾಲಿನಲ್ಲಿ ಆಗಲಿ ಹಿಂಗಾಲಿನಲ್ಲಿ ಕೆಳಗಿನ ಭಾಗದಲ್ಲಿ ಕಾಲು ಮುರಿದಾಗ ಚಿಕಿತ್ಸೆ ಬಹಳ ಸುಲಭವಾಗಿ ಮಾಡ್ಬೋದು. ಅದಕ್ಕೆ ನಮ್ಮ ಈ ಪಿ ವಿ ಸಿ ಪೈಪು ಅಥವಾ ಮನುಷ್ಯರಲ್ಲಿ ಬಿಗಿತಕ್ಕಂಥ ಪ್ಲಾಸ್ಟರ್ ಪಟ್ಟಿಯನ್ನು ಬಿಗಿದು ಜೋಡಣೆ ಮಾಡ್ತಕ್ಕಂಥದ್ದು ಬಹಳ ಸುಲಭವಾದಂಥ ವಿಧಾನ ಇದೆ. ಆದರೆ ಹಿಂದಿನ ಕಾಲದಲ್ಲಿ ಏನಿದೆ, ಮಂಡಿ ಭಾಗದಲ್ಲಿ ಕಾಲು ಸ್ವಲ್ಪ ವಕ್ರ, ಅದು ಎಲುಬು ವಕ್ರವಾಗಿರ್ತದೆ, ಟಿ ಬಿ ಅಂತಕ್ಕಂಥ ಮೂಳೆ. ಆ ಒಂದು ಟಿ ಬಿ ಅಂತಕ್ಕಂಥ ಮೂಳೆಯ ಮೇಲೆ ನಾವು ಪ್ಲಾಸ್ಟರ್ ಪಟ್ಟಿ ಹಾಕೋದಾಗಲಿ ಪಿ ವಿ ಸಿ ಪೈಪ್ನಿಂದ ಜೋಡಣೆ ಮಾಡ್ತಕ್ಕಂಥದ್ದಾಗಲಿ ವಿಧಾನಗಳು ಫಲಕಾರಿಯಾಗಿರೋದಿಲ್ಲ. ಯಾಕಂದ್ರೆ ನಾನು 1992 ಇಸ್ವಿಯಿಂದ ಈ ಎಲ್ಲ ಹಳೆಯ ವಿಧಾನಗಳು ಪ್ರಯತ್ನ ಮಾಡಿ ಮಾಡಿ ಸಾಕಷ್ಟು ಸಲ ವಿಫಲತೆಯನ್ನು ಕಂಡುಕೊಂಡಿದ್ದೀನಿ. ನಮಗೊಂದು ಈ ಪ್ರಶ್ನೆ ಕಾಡ್ತಾ ಐತಿ, ಜಾನುವಾರುಗಳಿಗೆ ಏನಪ್ಪ ಮನುಷ್ಯರ ಹಾಗೆ ಏನು ಚಿಕಿತ್ಸೆ ಲಭ್ಯ ಇಲ್ವಾ? ಮನುಷ್ಯರಾದರೆ ತಮ್ಮ ಕಾಲಲ್ಲಿ ಸ್ಟೇನ್ಲೆಸ್ ಸ್ಟೀಲ್ ರಾಡ್ ಹಾಕೊಂತಾರೆ, ಜಾನುವಾರುಗಳಿಗೆ ಯಾಕೆ ಈ ಸವಲತ್ತು ಲಭ್ಯ ಇಲ್ಲ ಅಂತ ಇದ್ರೆ ಎಷ್ಟು ಅನುಕೂಲ ಆಗ್ತದಂತ ವಿಚಾರ ನಮಗೆ ಕಾಡ್ತಾ ಇತ್ತು. ಆದರೆ ಅದನ್ನು ತಯಾರು ಮಾಡೋರು ಯಾರು? ಕಂಪನಿಗಳು ಸರ್ವೇ ಸಾಮಾನ್ಯವಾಗಿ ಮನುಷ್ಯರಲ್ಲಿ ಮಾರುಕಟ್ಟೆ ಜಾಸ್ತಿ ಇರ್ತದೆ, ಪ್ರಾಣಿಗಳಿಗಾಗಿ ಮಾಡಿ ಪ್ರಾಣಿಗಳಿಗೆ ಮಾರುಕಟ್ಟೆ ಇರತಕ್ಕಂಥದ್ದು ಬಹಳ ಕಮ್ಮಿ. ಈ ಒಂದು ನಿಟ್ಟಿನಲ್ಲಿ ದೆಹಲಿಯಲ್ಲಿ ಇರತಕ್ಕಂಥ ಒಂದು ಕಂಪನಿಗೆ ನಾವು ಕೇಳಿಕೊಂಡಾಗ ಅವರು ಕೂಡ ಪಶುಗಳ ಬಗ್ಗೆ ಕಾಳಜಿನೂ ವಹಿಸಿರ್ತಕ್ಕಂಥ ಬಿಸ್ನೆಸ್ಗಿಂತ ಕಾಳಜಿ ಜಾನುವಾರುಗಳಿಗೂ ಚೆನ್ನಾಗಿ ಮಾಡಬೇಕು. ಈಗ ಮನುಷ್ಯರಲ್ಲಿ ಮಾಡಿದ್ರೆ ಅದರ ಬೆಲೆ ಲಕ್ಷಾಂತರ ರೂಪಾಯಿ ಆಗ್ತದೆ. ಒಂದು ಅದೇ ಶಸ್ತ್ರಚಿಕಿತ್ಸೆನ ಮನುಷ್ಯರಲ್ಲಿ ಮಾಡಿದ್ರೆ ಲಕ್ಷಾಂತರ ಆಗ್ತದೆ, ಪ್ರಾಣಿಗಳಿಗೆ ಲಕ್ಷಾಂತರ ರೂಪಾಯಿ ನಾವು ಖರ್ಚು ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ನಮಗೆ ನ್ಯೂನತೆ ಇದೆ ಅಂದ್ರೆ ಇಷ್ಟು ಬೆಲೆ ದಾಟಿದ ಮೇಲೆ ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಒಂದು 2-3 ಸಾವಿರ ರೂಪಾಯಲ್ಲಿ ಒಂದು ಚಿಕಿತ್ಸೆ ಆಗ್ತಕ್ಕಂಥ ಒಂದು ವ್ಯವಸ್ಥೆನ, ಅಂದ್ರೆ ಅದಕ್ಕೆ ಬೇಕಾಗ್ತಕ್ಕಂಥ ಸಾಧನಗಳನ್ನ ಅವರು ತಯಾರು ಮಾಡಿ ಕಂಪನಿ ನಮಗೆ ಸರಬರಾಜು ಮಾಡಿದೆ. ಅದನ್ನು ನಾವು ಸಾಕಷ್ಟು ಜಾನುವಾರುಗಳಲ್ಲಿ ಜೋಡಣೆ ಮಾಡಿ ಯಶಸ್ವಿಯಾಗಿ ಅವುಗಳನ್ನು ಕಾಲು ಜೋಡಣೆ ಮಾಡಿ ಮರು ದಿವಸನೇ ನಡೀತಕ್ಕಂಥದ್ದು. ಈಗ ಜಾನುವಾರು ನೆಲ ಹಿಡಿದ್ರೆ 1-2 ತಿಂಗಳು ನೆಲ ಹಿಡ್ಕೊಳ್ತಾವೆ. ಅದನ್ನು ಬಿಟ್ಟು ಈಗ 2 ದಿನದಲ್ಲಿ ಅದನ್ನು ನಡೀತಕ್ಕಂಥ ಮಾಡಿದ್ವಿ. ಈಗ ಬೀದರ್ ಸುತ್ತಮುತ್ತ ಒಂದು ಕನಿಷ್ಠ 10-12 ಜಾನುವಾರುಗಳಲ್ಲಿ ಅವುಗಳ ದೇಹದಲ್ಲಿ ಈ ಎಲುವಿನಲ್ಲಿ ಈ ಕಂಬಿ ಜೋಡಣೆಯನ್ನು ಮಾಡಿದ್ವಿ. ರೈತರ ಮನೆಯಲ್ಲಿ ಅವು ಮೇವು ತಿನ್ಕೊಂಡು ಹೊಲಕ್ಕೆ ಹೋಗಿ ಬಂದು ಬೇರೆ ಜಾನುವಾರುಗಳು ಯಾವ ತರ ಇದಾವೆ ಆ ತರ ಇದಾವೆ. ಕೆಲವೊಮ್ಮೆ ಮತ್ತೆ ಕರುಗಳು ಕೂಡ ಕೊಟ್ಟಿದಾವು. ಆ ತರ ಇದೆ ಅಂದ್ರೆ ಅದು ಒಂದ್ ವೇಳೆ ನೆಲ ಹಿಡಿತು, ಹುಳ ಬಿದ್ದು, ಕಿವ ಆಯ್ತು ಅಂದ್ರೆ ಪೂರ್ತಿ ಅದು ಜೀವನೇ ಕಳ್ಕೊಳ್ತಕ್ಕಂಥ ಸಂದರ್ಭ ಇದೆ. ಬರೀ ಕಾಲೇ ಮುರಿದಿರ್ತದಿನ ಅದು ಜೀವಕ್ಕೆ ಕೂಡ ಮುಂದೆ ಅಪಾಯ ಆಗ್ತದೆ. ಇದನ್ನ ನಾವು ತಡೆಗಟ್ಟಲಿಕ್ಕೆ ಈ ಒಂದು ಸಾಧನ ಮಾಡಿದ್ದಕ್ಕೆ ಮೊನ್ನೆ ನಮ್ಮ ತಿರುಪತಿ ಕಾನ್ಫರೆನ್ಸ್ನಲ್ಲಿ ನಮಗೆ ರಾಷ್ಟ್ರ ಮಟ್ಟದಲ್ಲಿ ಚಿನ್ನದ ಪದಕ ಕೊಟ್ಟಿದ್ದಾರೆ ಪಶು ವೈದ್ಯಕೀಯ ಮಹಾವಿದ್ಯಾಲಯ ಬೀದರ್ಗೆ. ಈ ಒಂದು ಕೆಲಸಕ್ಕೆ ಮುಂಬರುವ ಗುಜರಾತಿನ ನವಸಾರಿಯಲ್ಲಿ ಆ ಪ್ರಶಸ್ತಿಯನ್ನು ನಮಗೆ ಪ್ರದಾನ ಮಾಡಲಿದ್ದಾರೆ. ನಮಗೆ ಬಹಳ ಸಂತೋಷ ಅನಿಸ್ತಾ ಇದೆ. ಪ್ರಶಸ್ತಿ ಬಂದಿದ್ದಷ್ಟೇ ಅಲ್ಲ, ರೈತರ ಒಂದು ನೆಮ್ಮದಿಯ ಉಸಿರು ನಾವು ನೋಡ್ತಾ ಇದ್ವಿ. ಯಾಕಂದ್ರೆ ಕಾಲು ಮುರಿದಾಗ ಅವರು ಒಂಥರ ಏನಪ್ಪಾ ಪ್ರಾಣಿ ನಮ್ ಕೈ ಬಿಡ್ತು ಅಂತಕ್ಕಂತ ವಿಚಾರದಲ್ಲಿ ಒಂದ್ ಅರ್ಥದಲ್ಲಿ ಅವ್ರದೇ ಕಾಲ್ ಮುರ್ದಂಗೆ ಒಂಥರ ಅವ್ರಿಗೆ ಪ್ರಾಣಿ ಇಲ್ಲ ಅಂದ್ರೆ ಒಂಥರ ಕೈ ಮುರ್ದಂಗೆ. ಈ ದಿವಸ ಹಾಲ್ ಕೊಡ್ತಕ್ಕಂಥದ್ದು, ಈಗ ಹಾಲ್ ಹೆಂಗಿದೆ ಅವ್ರಿಗೆ ದಿವಸ ಮನೆ ನಡೆಸ್ತಕ್ಕಂತ ಒಂದು ಇದು ಇದೆ ಉದ್ಯಮೆ. ಹಾ, ಅದೇ ಒಂದು ಕೈ ಮುರಿದ್ರೆ ಅವ್ರಿಗೆ ಮುಂದೆ ಏನಪ್ಪಾ ಅನ್ನೋಂತ ವಿಚಾರ ಬರ್ತದೆ. ಹಂಗಾಗಿ ಈ ಒಂದು ಚಿಕಿತ್ಸೆ ಏನಿದೆ ನಾವು ಮಾಡಿದ್ರೆ ಒಂದು 3,000 ರೂಪಾಯಿ ಅಂದ್ರೆ ಒಳ್ಳೆ ಇಳುವರಿ ಕೊಡ್ತಕ್ಕಂಥ ಪ್ರಾಣಿದು ಅಷ್ಟು ಹಾಲು ಮಾಡಿದ್ರೆ ಅದ್ರ ಬೆಲೆ ಅವ್ರಿಗೆ ಬಂದ್ಬಿಡ್ತದೆ, ಆಮೇಲೆ ಆಕಳು ಅವ್ರಿಗಿರ್ತದೆ. ಅದು ಒಂದು ನಮ್ಗೆ ಒಂದು ಸಂತೋಷದ ವಿಚಾರ ಅನ್ಸಿದೆ. ಹೌದಲ್ರಿ. ಈಗ ದಿಲೀಪ್ ಅವ್ರ ಇನ್ನೊಂದು, ಈ ನಾವು ಕಲ್ಯಾಣ ಮಂಟಪ, ಲಗ್ನ ಕಾರ್ಯಾಲಯ ಇಂತಲ್ಲಿ ಸಾಕಷ್ಟು ವೇಸ್ಟ್ ಆಗಿರುವಂತ ಆಹಾರ ಪದಾರ್ಥ ಹೊರಗೆ ಹೋಗ್ತಿರ್ತಾರೆ, ಅಲ್ಲಿ ಈ ದನಕರುಗಳು ಅವನ್ನ ತಿನ್ನೋದು ನೋಡ್ತಿರ್ತೀವಿ. ಇವು ತಿನ್ನೋದ್ರಿಂದ ಅವುಗಳ ಆರೋಗ್ಯದ ಮೇಲೆ ಯಾವ ರೀತಿ ಸಮಸ್ಯೆ ಆಗ್ತದೆ? ಅವು ನಿಯಮಿತ ಪ್ರಮಾಣದಲ್ಲಿ ತಿಂದ್ರೆ ಏನೂ ಆಗೋದಿಲ್ಲ. ಆದ್ರೆ ಏನಾಗ್ತದೆ, ಈಗ ಪಟ್ಟಣಗಳಲ್ಲಿ ಏನ್ ಮಾಡ್ತಾರೆ, ಯಾವುದೇ ರೀತಿಯ ಮೇವು ಮನೆಯಲ್ಲಿ ಹಾಕ್ತಾ ಇರೋದಿಲ್ಲ, ಹೊರಗೆ ಬಿಟ್ಬಿಡೋದು, ಸಾಯಂಕಾಲ ಆದ ತಂದು ಮನೆಯಲ್ಲಿ ಕಟ್ಟುವಂತ ವ್ಯವಸ್ಥೆ ಇದೆ. ಆ ಒಂದು ಕಾರಣದಿಂದ ಏನ್ ಮಾಡ್ತಾವೆ, ಅವಕ್ಕೆ ಎಷ್ಟು ಬೇಕು ಅಂತಕ್ಕಂತ ಇತಿಮಿತಿಯಲ್ಲಿ ಅವು ತಿನ್ನೋದಿಲ್ಲ, ಎಷ್ಟೆಲ್ಲ ಸಿಗ್ತದೆ ಅಷ್ಟೆಲ್ಲ ತಿನ್ಬಿಡ್ತಾವ. ಅಂದ್ರೆ ಅದಕ್ಕೆ ಎಷ್ಟು ಕರಗಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಹೆಚ್ಚಿನ ಪ್ರಮಾಣದಲ್ಲಿ ತಿಂದ್ಬಿಡ್ತಾವ. ಹೀಗೆ ತಿನ್ನೋದ್ರಿಂದ ಏನಾಗ್ತದೆ, ಆ ಅನ್ನದಿಂದ ಹೊಟ್ಟೆಯಲ್ಲಿ ಗ್ಯಾಸ್ ಆಗ್ತದೆ, ಮತ್ತೆ ಆಮ್ಲತೆ ಆಗ್ತದೆ, ಆಮ್ಲತೆ ಪ್ರಮಾಣ ಜಾಸ್ತಿ ಆಗ್ಬಿಟ್ಟು ಈಗ ಕೆಲವೊಮ್ಮೆ ಏನಾಗ್ತದೆ, ಈ ಆಮ್ಲತೆಯಿಂದ ಅವು ನೆಲ ಹಿಡಿತವೆ, ಮತ್ತೆ ಜಾಸ್ತಿ ಪ್ರಮಾಣದಲ್ಲಿ ಆಮ್ಲತೆ ಆಯ್ತಂದ್ರೆ ಸತ್ತು ಹೋಗ್ತಾವ. ಅದಕ್ಕೇನಿದೆ ಅಂದ್ರೆ ಎರಡು ತರದಿಂದ ನಾವು ಚಿಕಿತ್ಸೆ ಮಾಡಬಹುದು. ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ಆಮ್ಲತೆ ಇತ್ತಂದ್ರೆ ಔಷಧಿಗಳ ಮುಖಾಂತರ ನಾವು ವಾಸಿ ಮಾಡಬಹುದು, ಮತ್ತೆ ಜಾಸ್ತಿನೇ ತಿಂದಾಗ ನಾವೇನ್ ಮಾಡಬೇಕಾಗ್ತದೆ, ಅದ್ರದ್ದು ಹೊಟ್ಟೆಯ ಒಂದು ಶಸ್ತ್ರಚಿಕಿತ್ಸೆ ಮಾಡಿ ಹೊಟ್ಟೆನ ಖಾಲಿ ಮಾಡಿ ಅದರಲ್ಲಿ ಔಷಧಿ ಹಾಕಿದಾಗ ಮಾತ್ರ ಅದ್ರ ಪ್ರಾಣ ಉಳಿಸಬಹುದು. ಇನ್ನೊಂದು ಉದಾಹರಣೆ ನಾನು ನಿಮ್ಗೆ ಹೇಳಿ ಬಯಸ್, ನಾಗರ ಪಂಚಮಿ ದಿವಸ ಒಂದು ಒಳ್ಳೆ ಆಕಳ, ಎಲ್ಲಾ ರೈತರು ಏನ್ ಮಾಡಿದ್ರೆ ಬಹಳ ಪ್ರೀತಿಯಿಂದ ಎಲ್ಲರೂ ಹೋಳಿಗೆ ತಿನ್ಸ್ಬಿಟ್ರು, ಹೋಳಿಗೆ ಇಷ್ಟೊಂದು ತಿನ್ಸ್ಬಿಟ್ರೆ ಎಲ್ಲರೂ ನಮಗ್ ಪುಣ್ಯ ಬರ್ಲಿ ಪುಣ್ಯ ಬರ್ಲಿ ಅಂತ ಎಲ್ಲರೂ ಊರೆಲ್ಲಾ ಹೋಳಿಗೆಗಳು ತಿನ್ಸಿದ್ಮೇಲೆ ಪಾಪ ಒಳ್ಳೆ ಆಕಳ ಪೂರ್ತಿ ನೆಲ ಹಿಡಿದು ಇನ್ನೇನು ಸಾಯ್ತದ ಅನ್ನೋ ಸ್ಥಿತಿಯಲ್ಲಿ ನಮ್ಮ ಆಸ್ಪತ್ರೆ ತಂದಿದ್ರು. ಅದ್ರದ್ದು ಹೊಟ್ಟೆಯಲ್ಲಿ ಆಪರೇಷನ್ ಮಾಡಿದಾಗ ಸುಮಾರು 1-2 ಮೀಟರ್ ನೀವು ನಿಲ್ಲಿಕ್ಕಾಗಲ್ಲ, ಅಷ್ಟೊಂದು ವಾಸನೆ ಅಂದ್ರೆ ಈ ಕಡುಬು ಎಲ್ಲ ಒಳಗಡೆ ಈ ತೊಗರಿದೆಲ್ಲ ಏನಿದೆ ಅದು ಫರ್ಮೆಂಟೇಷನ್ ಆಗ್ಬಿಟ್ಟು ಹುಳಿಯಾಗಿ ಪೂರ್ತಿ ವಾಸನೆ ಆಗಿತ್ತು. ಇನ್ನೇನಪ್ಪ ಆಕಳು ಬದುಕ್ತದೋ ಇಲ್ಲೋ ಅಂತ ಸ್ಥಿತಿಯಲ್ಲಿ ಇತ್ತು. ಅದ್ರ ಹೊಟ್ಟೆ ಎಲ್ಲ ಸ್ವಚ್ಛ ಮಾಡಿ ಒಳ್ಳೆ ಔಷಧಿಗಳಿಂದ ತೊಳೆದು ಹಾಕಿದ ಮೇಲೆ ಚೆನ್ನಾಗಿ ನಿಂತು ಅದು ಇವತ್ತಿಗೂ ಆಕಳ ಜೀವಂತ ಇದೆ. ಹೌದಲ್ಲ, ಇದನ್ನ ನಮ್ಮ ರೈತ ಬಂದರು ಗಮನಿಸಬೇಕು. ಯಾವುದೇ ಆಗಲಿ ಸಿಹಿ ಪದಾರ್ಥ ಹೆಚ್ಚಿನ ತಿನ್ನಿಸಬಾರ್ದು. ಹೌದು, ಸ್ವಲ್ಪ ತಿನ್ಸಿದ್ರೆ ಒಳ್ಳೇದು, ಅದು ಇತಿಮಿತಿಯಲ್ಲಿ ತಿನ್ಸಿದ್ರೆ ಮಾತ್ರ ಒಳ್ಳೇದು, ಅತಿ ಆದ್ರೆ ಅದು ವಿಷಕಾರಿಯಾಗಿ ಪರಿಣಾಮ. ಡಾಕ್ಟರ್, ಇನ್ನೊಂದು, ಈಗ ಈ ದನಗಳಲ್ಲಿ ಡೆಲಿವರಿ ಆಗೋ ಟೈಮ್ ಒಳಗೆ ಅಂದ್ರೆ ಪ್ರಸೂತಿ ಟೈಮ್ ಒಳಗೆ ಯಾವ ರೀತಿ ಸಮಸ್ಯೆಗಳು ಕಂಡುಬರ್ತವೆ? ಈಗ ಸಾಮಾನ್ಯವಾಗಿ ಆಕಳಗಳಿಗೆ 9 ತಿಂಗಳು, ಎಮ್ಮೆಗಳಿಗೆ 10 ತಿಂಗಳು ಅಂತ, ಇಷ್ಟು ದಿನಗಳು ಗರ್ಭಾವಸ್ಥೆ ದಿನಗಳು ಮುಗಿದ ಮೇಲೆ ಅವು ಕರು ಹಾಕ್ಬೇಕು. ಆಗ್ಲಿಲ್ಲ ಅಂದ್ರೆ ಅದಕ್ಕೆ ಸಮಸ್ಯೆ ಇದೆ ಅಂತ. ಅದು ಕರು ಹಾಕುವ ಮುಂಚೆ ಏನಾಗ್ತದೆ, ಒಂದು ನೀರಿನ ಚೀಲ ಅಂತ ಬರ್ತದೆ, ಆ ಚೀಲ ಒಡೆದ ತಕ್ಷಣ ಅದು ಕರು ಹೊರಗೆ ಬರಬೇಕು. ಚೀಲ ಒಡೆದು ನೀರು ಹೋದ್ಮೇಲೂ ಕರು ಬಂದಿಲ್ಲ ಅಂತಂದ್ರೆ ಅವಾಗ ಇಲ್ಲಿಂದ ತಾಪತ್ರೆ ಆರಂಭ ಆಗ್ತದೆ. ಕರು ದಿನಗಳು ಮುಗಿದು ಹೊರಗಡೆ ಬರದೇ ಇದ್ದಾಗ ಒಳಗೆ ಅದು ಗರ್ಭಕೋಶದ ಅದಕ್ಕೆ ಉಸಿರಾಟದ ತೊಂದರೆ ಆಗ್ಬಹುದು. ಮುಂಚೆ ಏನಾಗ್ತದೆ, ಅದು ಎಲ್ಲ ಅದ್ರದ ಜೀವನ ಏನಿದೆ ತಾಯಿ ಮೇಲೆ ಅವಲಂಬನ ಆಗಿರ್ತದೆ. ಹೌದು, ಇದು ಮಾಸಗಳು ಮುಗಿದ ನಂತರ ಅದ್ರ ತಂದೆ ಆದ ಸ್ವತಂತ್ರ ಜೀವನ ಮಾಡಬೇಕಾಗ್ತದೆ. ಪ್ರಕೃತಿ ನಿಯಮ ಹೆಂಗಿದೆ ಅಂದ್ರೆ ತಾಯಿಯಿಂದ ಕರಡು ಸಂಬಂಧ ಅದು ಕಡ್ಕೊಳ್ತದೆ, ತಂದೆ ಆದ ಉಸಿರಾಟ ಆರಂಭ ಆಗ್ತದೆ, ತಂದೆ ಆದ ಶ್ವಾಸಕೋಶಗಳು ಕೆಲಸ ಮಾಡ್ಲಿಕ್ಕೆ ಆರಂಭ ಆಗ್ತದೆ. ಒಳಗಡೆ ಇದ್ದಾಗ ಅವು ಯಾವ ಕೆಲಸ ಮಾಡ್ತದೆ, ತಾಯಿ ಶ್ವಾಸಕೋಶಗಳು ಬಂದ ಮೇಲೆ ಅದ್ರ ಹೊಸ ಜೀವನ ಆರಂಭ ಆಗ್ಬೇಕು. ಅದು ಅಂದ್ರೆ ಅದು ತಾಯಿಯಿಂದ ಬೇರ್ಪಡ್ತಾ ಇರ್ತದೆ. ಆ ಒಂದು ಪ್ರಕ್ರಿಯೆ ಏನಿದೆ ಅದು ಹೊರಗಡೆ ಬಂದ ತಕ್ಷಣ ಆರಂಭ ಆಗ್ತಕ್ಕಂಥದ್ದು. ಇದರಲ್ಲಿ ಯಾವುದೇ ವಿಳಂಬ ಆಯ್ತು, ಒಳಗಡೆನೆ ಈ ಪ್ರಕ್ರಿಯೆ ಆರಂಭ ಆಯ್ತು ಅಂತಂದ್ರೆ ಅದು ಮುಂದೆ ಅದಕ್ಕೆ ಪ್ರಾಣ ತೊಂದರೆ ಆಗ್ಬಿಟ್ಟು ಕರು ಒಳಗಡೆ ಸತ್ತು ಹೋಗ್ಬಹುದು. ಕರು ಸತ್ತು ಹೋದ್ಮೇಲೆ ಕರುವಿನಿಂದ ತಾಯಿಗೂ ವಿಷ ಆಗಿ ತಾಯಿ ಕೂಡ ಒಂದೆರಡು ದಿನದಲ್ಲಿ ಆ ವಿಷನ ತಡ್ಕೊಳ್ಳಿಕ್ ಆಗದೇನೆ ತಾಯಿನೂ ಸತ್ತು ಹೋಗ್ತಕ್ಕಂಥ ಸಂದರ್ಭ ಉಂಟು. ಇಂತಹ ಒಂದು ಸಂದರ್ಭದಲ್ಲಿ ರೈತರು ಏನ್ ಮಾಡ್ಬೇಕಂದ್ರೆ ಸೂಕ್ತವಾಗಿ ಆಸ್ಪತ್ರೆಗೆ ತಗೊಂಡ್ ಬಂದು ಅದಕ್ಕೆ ಶಸ್ತ್ರಚಿಕಿತ್ಸೆ ನಿರ್ಧಾರ ಮಾಡಿ ಸರ್ಜರಿಯನ್ ಹೆರಿಗೆಯನ್ನ ನಾವು ಮಾಡಬಹುದು. ಸರ್ಜರಿಯನ್ ಆಪರೇಷನ್ ಯಾವ ತರ ಮನುಷ್ಯರಲ್ಲಿ ಮಾಡ್ತಾರೆ ಪ್ರಾಣಿಗಳಲ್ಲಿ ಕೂಡ ಮಾಡಬಹುದು. ಯಾವುದೇ ತೊಂದರೆ ಇಲ್ಲದೆ ಕರು ಮತ್ತು ತಾಯಿ ಎರಡನ್ನೂ ನಾವು ಉಳಿಸಬಹುದು. ಯಾಕಂದ್ರೆ ಇದು ಬಹಳ ಮುಖ್ಯವಾದಂತ ಬಹಳ ಬೆಲೆ ಬಾಳ್ತಕ್ಕಂಥ ಪ್ರಾಣಿಗಳು ಇರ್ತವೆ. ಅವು ಒಂದ್ ವೇಳೆ ನಾವು ಕರು ಕಳ್ಕೊಳ್ಳೋದಲ್ಲದೆ ತಾಯಿನೂ ಕಳ್ಕೊಂಡ್ರೆ ಸುಮಾರು 70,000 ಬೆಲೆ ಬಾಳ್ತಕ್ಕಂಥ ತಾಯಿ ಮತ್ತೆ ಮುಂದೆ ಭವಿಷ್ಯದಲ್ಲಿ ಇರ್ತಕ್ಕಂಥ ಕರು ಎರಡೂ ಹೋಗಿ ಅಷ್ಟು ಹೋಗ್ದೇನೆ ಆ ಒಂದು ಸೂಲಲ್ಲಿ ಬರ್ತಕ್ಕಂಥ ಹಾಲಿನ ಉತ್ಪನ್ನ ಇವೆಲ್ಲವೂ ನಷ್ಟ ಆಗ್ತವೆ. ಹೌದು, ಇದೆಲ್ಲ ತಡೆಗಟ್ಟಬೇಕಂದ್ರೆ ನೇರವಾಗಿ ಪಶು ಆಸ್ಪತ್ರೆಗೆ ತಂದ್ಬಿಟ್ಟು ಶಸ್ತ್ರಚಿಕಿತ್ಸೆ ಮಾಡ್ಕೋಬೇಕು. ಯಾಕಂದ್ರೆ ರೈತರಲ್ಲಿ ಏನಾಗ್ತದೆ, ಕೆಲವೊಮ್ಮೆ ತಪ್ಪು ಕಲ್ಪನೆಗಳಿರ್ತವೆ, ಶಸ್ತ್ರಚಿಕಿತ್ಸೆ ಆದ್ಕೊಳ್ಳೆ ಸತ್ತು ಹೋಗ್ತದೆ, ಬದುಕಲಿಕ್ಕಿಲ್ಲ, ಇಂತಹ ಒಂದು ಅಂದ್ರೆ ಅವರಿಗೆ ಯಾವುದೇ ರೀತಿಯಾದಂತಹ ಒಂದು ಅನುಭವ ಇರೋದಿಲ್ಲ, ಮತ್ತೆ ಹೇಳಿ ಕೇಳಿ ಬೇರೆಯವರ ಮಾತುಗಳ ಮೇಲೆ ಅವಲಂಬನ ಆಗಿರ್ತಾರೆ. ಆ ಅವರಿಗೂ ಕೂಡ ಅಷ್ಟೊಂದು ಜ್ಞಾನ ಇರುವುದಿಲ್ಲ. ಈಗ ಕೆಲವೊಮ್ಮೆ ಹಳ್ಳಿಯಲ್ಲಿ ನಾವು ಹಿಂದಿನ ಕಾಲದಿಂದನೂ ಮಾಡಿಸಿಲ್ಲ, ಈಗೇನು ಅವಶ್ಯಕತೆ ಇದೆ ಅಂತ ಅವರಿಗೆ ಒಂದು ಮನೋಭಾವನೆ ಇರ್ತದೆ. ಆದರೆ ವೈಜ್ಞಾನಿಕವಾಗಿ ಮುಂದುವರೆದು ಒಬ್ಬ ರೈತರು ಮುಂದೆ ಬಂದು ಮಾಡಿಸ್ಕೊಂಡ್ರೆ ಒಬ್ಬ ರೈತ ಬೇರೆ ಹಳ್ಳಿ ಎಲ್ಲ ರೈತರಿಗೆ ಒಂದು ಪಾಠಶಾಲೆ ಆಗ್ತಾನೆ. ಅವನು ಮುಂದೆ ಬಂದು ಮಾಡಿಕೊಂಡ್ರೆ ಎಲ್ಲರಿಗೆ ಮನವರಿಕೆ ಆಗ್ತದೆ, ಹೌದು ಈ ಥರ ಮಾಡ್ಬೋದು ಅಂತ. ಇದು ರೈತರಿಂದ ರೈತರಿಗೆ ಪಸಾಡ ಆಗ್ತಕ್ಕಂಥ ವಿಚಾರ. ಅದಕ್ಕೆ ರೈತರು ಸಮಂಜಸವಾಗಿ ತಮ್ಮ ಒಂದು ನಿರ್ಣಯನ ಸಕಾಲದಲ್ಲಿ ತಗೊಳ್ಬೇಕು. ಕೆಲವೊಮ್ಮೆ ಏನು ಮಾಡ್ತಾರೆ, 2-3 ದಿವಸದವರೆಗೆ ಪ್ರಯತ್ನ ಮಾಡಿ ಈಗ ನಮ್ಮ ಹಣೆ ಬರ ಅಂತಂದು ಕೊನೆಗೆ ಆಸ್ಪತ್ರೆ ತರ್ತಾರೆ. ಆವಾಗ ಯಶಸ್ಸು ಆಗೋದಿಲ್ಲ. ಅದು ಎಷ್ಟು ನೀವು ಸಕಾಲದಲ್ಲಿ ಆಸ್ಪತ್ರೆ ತರ್ತೀರ, ಎಷ್ಟು ಬೇಗ ಬೇಗ ತರ್ತೀರೋ ಅಷ್ಟು ನಿಮಗೆ ಒಳ್ಳೆ ಫಲಿತಾಂಶ ಸಿಗ್ತದೆ. ಈಗ ಡಾಕ್ಟರ್, ಈಗ ನಾವು ಮನುಷ್ಯರೊಳಗೆ ನಾವು ವಿಚಾರ ಮಾಡ್ತಿರ್ತೀವಿ, ಏನಾದ್ರೂ ಆರಾಮ ಇಲ್ಲ ಅಂದ್ರೆ ದವಾಖಾನೆ ಹೋಗ್ಬೇಕಂತಂದ್ರೆ ಎಷ್ಟು ಖರ್ಚು ಬರ್ತದ ಹಂಗೆ ಹಿಂಗೆ ಅಂತೇಳಿ. ಈಗ ಇವಕ್ಕೆ ಸಿಜರಿಯನ್ ಮಾಡ್ಬೇಕು ಅಥವಾ ಕಾಲು ಮುರಿದ ಅವಕ್ಕೂ ಆಪರೇಷನ್ ಮಾಡ್ಬೇಕು ಅಂದ್ರೆ ಖರ್ಚು ಬಹಳ ಬರ್ತಾರ ಸರ್? ಅಲ್ಲ ಸರ್, ಈಗ ಹೆಂಗಿದೆ ಮನುಷ್ಯರಲ್ಲಿ ಖರ್ಚು ಬಹಳನೇ ಜಾಸ್ತಿ ಇದೆ. ಈಗ ಯಾವುದೇ ಒಂದು ಕಾಲು ಮುರಿದ್ರೆ 70,000 ಒಂದೂವರೆ ಲಕ್ಷದವರೆಗೆ ಅವ್ರದ್ದು ರೇಂಜ್ ಇದೆ. ಅಷ್ಟೊಂದು ಬೆಲೆ ಕೊಟ್ಟು ನಾವು ಪ್ರಾಣಿಗಳಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಏನಾಗ್ತದೆ, ಒಂದು ಅದಕ್ಕೆ ಬೇಕಾಗ್ತಕ್ಕಂಥ ಸಾಮಗ್ರಿಗಳ ವೆಚ್ಚ, ಎರಡು ಅವರು ಶಸ್ತ್ರಚಿಕಿತ್ಸೆ ಸರ್ಜನ್ ಫೀಸ್ ಕೂಡ ಅದರಲ್ಲಿ ಇರ್ತದೆ. ಇಲ್ಲಿ ನಮ್ಮಲ್ಲಿ ನಾವು ಸರ್ಕಾರಿ ಸಂಸ್ಥೆಯಲ್ಲಿ ಇರೋದ್ರಿಂದ ಸರ್ಜನ್ ಫೀಸ್ ನೀವು ಏನು ಯೋಚನೆ ಮಾಡಬೇಕಾಗಿಲ್ಲ. ಇದು ಅಲ್ಲದೇನೆ ಈ ಏನೇನು ಸಾಮಗ್ರಿಗಳು ಬೇಕಾಗ್ತಾವ ಆದಷ್ಟು ಮಟ್ಟಿಗೆ ನಾವು ರೈತರಿಗೆ ಕೊಡಬೇಕನ್ನೋ ಉದ್ದೇಶದಿಂದ ನಮ್ಮ ವಿಶ್ವವಿದ್ಯಾಲಯದ ವತಿಯಿಂದಾನೇ ನಾವು ಅದನ್ನು ಖರೀದಿ ಮಾಡಿರ್ತೀವಿ. ಅದನ್ನ ಉಚಿತವಾಗಿ ಕೊಡ್ತೀವಿ, ಅದು ಫ್ರೀ ಸರ್ವಿಸ್ ಮಾಡ್ತೀವಿ. ಫ್ರೀನೇ ಕೊಡ್ತೀವಿ ನಾವು, ಫ್ರೀ ಕೊಡ್ತೀವಿ. ಆದ್ರೆ ಒಂದೇನಂದ್ರೆ ಆ ರೈತ ಆ ಪ್ರಾಣಿ ಶಸ್ತ್ರಚಿಕಿತ್ಸೆ ಅಂದ್ರೆ ಸರಿಯಾಗಿ ಸಾಕ್ತಕ್ಕಂತ ಕಾಳಜಿ ಇರಬೇಕು ಅವನಲ್ಲಿ. ಅಂದ್ರೆ ನಾವು ಕೊಟ್ಟಿರ್ತಕ್ಕಂಥದ್ದು ಅವ್ನಿಗೆ ಉಪಯೋಗ ಆಗ್ಬೇಕು. ಕೆಲವೊಮ್ಮೆ ಏನ್ ಮಾಡ್ತಾರೆ, ಕೆಲವೊಬ್ಬರು ರೈತರು ಇವತ್ತು ಮಾಡಿಸ್ತೀವಿ ಅಂತಾರೆ, ಮರುದಿವಸ ಅದನ್ನ ಮಾರಾಟ ಮಾಡಿಬಿಟ್ಟು ಅಧೈರ್ಯವಾಗಿಬಿಟ್ಟು ನಡುವೆ ಬಿಟ್ಟು ಹೋಗ್ತಕ್ಕಂಥವ್ರು ಇರ್ತಾರೆ. ನಾವೇನ್ ಮಾಡ್ತೀವಿ ಅಂದ್ರೆ ಅವರು ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡ ನಂತರ ಚೆನ್ನಾಗಿ ನೋಡ್ಕೊಳ್ಬಲ್ರ, ಅದನ್ನ ಅದ್ರದ್ದು ಫಲಿತಾಂಶ ಚೆನ್ನಾಗಿ ತರಬಲ್ರ, ಅದು ಗ್ಯಾರಂಟಿ ಮಾಡ್ಕೊಂಡು ನೀವು ಅವ್ರನ್ನ ಕೊಡ್ತೀವಿ ನಾವು. ಆತರ ಕೊಡ್ತೀವಿ. ಆದಷ್ಟು ನಮ್ಮ ಕಡೆಯಿಂದ ನಾವು ಅವ್ರ ಮೇಲೆ ನಾವು ಈಗ ಒಂದೇನಾದ್ರೂ ಇಂಥ ಶಸ್ತ್ರಚಿಕಿತ್ಸೆಗಳು ಆದ್ರೆ 500-1,000 ರೂಪಾಯಿವರೆಗೆ ಅವ್ರಿಗೆ ಖರ್ಚಾಗ್ತದೆ. ಉಳಿದಿಂದ 7,000-8,000 ರೂಪಾಯಿವರೆಗೂ ನಾವು ನಮ್ಮ ಮಹಾವಿದ್ಯಾಲಯದ ವತಿಯಿಂದನೇ ಭರಿಸ್ತೀವಿ. ಹೌದಲ್ಲ, ಒಳ್ಳೆ ಒಂದು ಸೇವೆ ಮಾಡ್ತಾ ಇದ್ರಿ ಡಾಕ್ಟ್ರೆ. ಸರ್, ಸಾಕಷ್ಟು ಮಾಹಿತಿಯನ್ನ ಮಾಡಿಕೊಟ್ರಿ. ಇನ್ನ ನಮ್ಮ ಕಾರ್ಯಕ್ರಮ ಕೇಳ್ತಾ ಇರುವಂತ ರೈತ ಬಂದರು ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತಂದ್ರೆ ಫೋನ್ ನಂಬರ್ ಏನಾದ್ರು ಹೇಳ್ಬೋದು? ತೊಂದರೆ ಇಲ್ಲ ಅಂದ್ರೆ ಆಯ್ತಾಯ್ತು. 9493015177. ರೈತ ಬಂದ್ರೆ ಇನ್ನೊಂದ್ಸಲ ಡಾಕ್ಟರ್ ದಿಲೀಪ್ ಅವ್ರ ನಂಬರ್ ಹೇಳ್ತೀನಿ ನೋಡ್ರಿ. 9449031517. ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ, 9449301517. ಈ ಮೊಬೈಲ್ ನಂಬರ್ ನೀವು ಮಾತಾಡಿ ಜಾನುವಾರು ಸಂಬಂಧಪಟ್ಟಂತ ಏನೇ ಸಮಸ್ಯೆ ಇದ್ರೆ, ಕಾಲು ಮುರಿದಿರ್ಲಿ, ಕೊಂಬು ಮುರಿದಿರ್ಲಿ, ಅಥವಾ ಏನೇ ಕ್ಯಾನ್ಸರ್ ಆಗಿರ್ಲಿ, ಯಾವುದಕ್ಕೂ ನೀವು ಮಾತಾಡಿದ್ರೆ ಅದಕ್ಕೆ ಏನ್ ಮಾಡಬೇಕು ಅಂತೇಳಿ ಅವರು ನಿಮಗೆ ಮಾರ್ಗದರ್ಶನ ಮಾಡ್ತಾರೆ. ಡಾಕ್ಟರ್ ದಿಲೀಪ್ ಅವರೇ, ತಾವು ಇಲ್ಲಿವರೆಗೆ ಜಾನುವಾರುಗಳಲ್ಲಿ ಯಾವ್ಯಾವ ರೀತಿಯ ಶಸ್ತ್ರಚಿಕಿತ್ಸೆಗಳನ್ನ ಮಾಡಬಹುದು, ಯಾವ ರೀತಿ ನೀವು ಅವುಗಳ ಆರೋಗ್ಯ ಕಾಪಾಡುವಲ್ಲಿ ನೀವು ಸಹಾಯ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಮಾಡಿಕೊಟ್ರಿ. ಅದಕ್ಕೆ ನಮ್ಮ ರೈತ ಬಂಧರ ಪರವಾಗಿ ಮತ್ತು ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದ ಹೇಳ್ತಿದ್ದೀನಿ. ನಮಸ್ಕಾರ ಸರ್. ಧನ್ಯವಾದಗಳು ಸರ್. ನಮಸ್ಕಾರ. ಈಗ ಕೇಳಿ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ರಾಜಯ್ಯ ಜಿ ಯರಗಂಬಲಿ ಮಠ್ ಇವರಿಂದ ಭಜನಾ ಪದಗಳು. ಭಜಯ ನಾರಯ್ಯ ಬೇರೆ ತೋರೆ ದಯ್ಯ. ನಾನಲ್ಲ